ಆನಂದವೂ ಅವರಿಗೆ ಬಂದೇ ಬರುತ್ತೆ. ಸ್ವಲ್ಪ ಜಮೀನಿನಲ್ಲೇ ಉತ್ಕೃಷ್ಟವಾದ ಇಳುವರಿಯನ್ನು ಪಡೆಯುವ ರೈತರು ನಮ್ಮಲ್ಲಿದ್ದಾರೆ. ಒಂದೊಂದು ಗಿಡಕ್ಕೆ ಪ್ರೀತಿಯಿಂದ ಆರೈಕೆ ಮಾಡ್ತಾ ಹೋದ್ರೆ ನಾಲ್ಕೈದು ಗಿಡಗಳ ಇಳುವರಿಯನ್ನ ಕಾಣಬಹುದು. ಕೆಲವೊಬ್ಬರಂತೂ ನಾಲ್ಕೈದು ಎಕರೆಯಲ್ಲಿ ಪಡೆಯುವ ಇಳುವರಿಯನ್ನ ಒಂದೆರಡು ಎಕರೆಯಲ್ಲಿ ಪಡ್ಕೊಳ್ತಾರೆ. ಅಡಿ ಅಡಿ ಮಣ್ಣನ್ನು ಫಲವತ್ತಾಗಿಸಿಕೊಂಡ್ರೆ ಇರುವ ಪ್ರತಿಯೊಂದು ಗಿಡವು ಅತ್ಯುತ್ತಮವಾಗಿ ಫಲ ನೀಡುತ್ತೆ, ಪ್ರತಿಕ್ರಿಯಿಸುತ್ತೆ. ಕೃಷಿಯಲ್ಲಿ ಬರೀ ಒಬ್ಬರು ಇಬ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅತಿಯಾದ ಪರಿಶ್ರಮವನ್ನು ತೆಗೆದುಕೊಂಡು ಕೆಲವೊಂದು ಕಡೆಗೆ ಗಂಡ ಹೆಂಡತಿ ಮಕ್ಕಳು ಕೆಲಸಗಳನ್ನು ಮಾಡ್ತಾರೆ, ಆಳು ಕಾಳುಗಳನ್ನು ಕಡಿಮೆ ಮಾಡಿಕೊಂಡು ನಿಭಾಯಿಸಿಕೊಂಡು ಹೋಗ್ತಾರೆ. ಆದರೆ ಸಾಮಾನ್ಯವಾಗಿ ಕೃಷಿಯಲ್ಲಿ ಆಳು ಕಾಳುಗಳು ಬೇಕು, ಪ್ರಾಣಿ ಪಕ್ಷಿಗಳು ಬೇಕು, ಇನ್ನು ಪೂರ್ವಕವಾಗಿ ಏನೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟೋ ಸಂಗತಿಗಳಿಗೆ ಪರಿಕರಗಳಿಗೆ ಪರರನ್ನ ಅವಲಂಬಿಸಿಕೊಳ್ಬೇಕಾಗ್ತದೆ. ಸಣ್ಣ ಹಿಡುವಳಿದಾರರು ಸಹ ಎಷ್ಟೋ ಕಡೆಗೆ ಸಾಕಾಗ್ದರೆ ಬೇರೆಯವರ ಕೆಲಸಗಳಲ್ಲಿ ಅವರು ಭಾಗಿಯಾಗಿ ಅವರ ಸಹಕಾರವನ್ನ ಪಡ್ಕೊಳ್ತಾರೆ. ಮುಯ್ಯಾಳು ಅಲ್ಲಿ ದುಡ್ಡಿಲ್ಲ, ಆದರೆ ಶ್ರಮವನ್ನ ಹಂಚದು. 4 ಎಕರೆ 5 ಎಕರೆ 10 ಎಕರೆ ಅಥವಾ ಇದಕ್ಕಿಂತ ಹೆಚ್ಚು ಜಮೀನಾದ್ರೆ ಕಾರ್ಮಿಕರ ಸಹಾಯ ಬೇಕು, ಯಂತ್ರಗಳು ಬೇಕು, ವಿಭಿನ್ನವಾದ ಜವಾಬ್ದಾರಿಗಳು ಒತ್ತಡಗಳು ಇದ್ದೇ ಇರ್ತವೆ. ಕೃಷಿಯಲ್ಲಿ ಇವತ್ತು ಎಷ್ಟೊಂದು ಜನ ಕೆಲಸ ಮಾಡ್ತಿದಾರಲ್ವಾ, ಪುರುಷರು, ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರಿಗೂ ಕೆಲಸಗಳಿದ್ದಾವೆ. ಹಾಗೆ ನಾನಾ ರೀತಿಯ ಪ್ರಾಣಿಗಳು ಪಕ್ಷಿಗಳು ಕೃಷಿಕನಿಗೆ ಒಂದು ರೀತಿಯಲ್ಲಿ ಕೈ ಜೋಡಿಸ್ತವೆ, ಇನ್ನೊಂದು ರೀತಿಯಲ್ಲಿ ಕಾಟವನ್ನು ಕೊಡ್ತವೆ. ನಮ್ಮ ಭೂಮಿಯಲ್ಲಿ ನಮಗೆ ಬೇಕಾಗಿರೋದನ್ನೆಲ್ಲ ಬೆಳ್ಕೊಂಡು ಇತರರಿಗೂ ಹಂಚಿ ಹಣವನ್ನು ಕಾಣ್ತೀವಿ, ಆನಂದವನ್ನು ಕಾಣ್ತೀವಿ. ಕೆಲವೊಮ್ಮೆ ಹಣವನ್ನು ಕಳ್ಕೊಳ್ಳೋದಿದೆ, ಆದರೆ ನೆಮ್ಮದಿಯನ್ನ ಕಳ್ಕೊಂಡು ಒದ್ದಾಡ್ಲಿಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ರೈತರು. ಇದುವರೆಗೆ ಈ ಭೂಮಿ ಕೊಟ್ಟಿದೆಯಲ್ಲ, ಮುಂದಿನ ಕೊಡುತ್ತಂತ ಅನ್ಕೊಂಡು ಆ ಪರಿಸ್ಥಿತಿಯನ್ನ ಮರೆತುಬಿಟ್ಟು ಮುಂದಿನ ದಿನಗಳ ಸಿದ್ಧತೆಗೆ ತಯಾರು ಮಾಡಿಕೊಳ್ಳೋದಿದೆ. ಎಷ್ಟೋ ಕೆಲಸಗಳು ಕೃಷಿಕರಿಗೆ ಸ್ಮರಣೀಯವಾದವೆ. ನೀವು ಹಾಕುವ ಬೀಜ ಅಥವಾ ಸಸಿ ಅದು ಬೆಳೆದು ಹೂವಾಗಿ ಫಲ ಕೊಟ್ಟಾಗ ಆನಂದವೇ ಆನಂದ, ಅದನ್ನ ಬಳಸಿಕೊಳ್ಳುವಾಗ ಮತ್ತಷ್ಟು ಆನಂದ. ಅದರಿಂದನೆ ರೈತರು ಎಷ್ಟೋ ಜನ ಎಷ್ಟೋ ಪದಾರ್ಥಗಳನ್ನು ಖರೀದಿ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಬೆಳೆದದ್ದು, ನಮ್ಮದೇ ಆದ ಪದ್ಧತಿಯಲ್ಲಿ ಬೆಳೆದದ್ದು ಅಂತ ಅನ್ಕೊಂಡು ಬಹಳ ಪ್ರೀತಿಯಿಂದ ಬಳಕೆ ಮಾಡಿಕೊಂಡು ಇತರರಿಗೂ ಹಂಚ್ತಾರೆ. ಎಷ್ಟೋ ಪದಾರ್ಥಗಳನ್ನು ರೈತರು ಮಾರಾಟ ಮಾಡೋದಿಲ್ಲ. ಅದಕ್ಕೆ ಬೆಲೆ ಕಟ್ಟಿದ್ರೆ ಅಲ್ಪ ಸ್ವಲ್ಪ ಬೆಲೆ ಅಲ್ಲ, ಹೆಚ್ಚಿಗೆನೇ ಆಗ್ತದೆ. ಆದರೂ ನಾವು ಬೆಳೆದದ್ದನ್ನ ಬೇರೆಯವರಿಗೆ ಹಂಚೋ ಒಂದು ಕೆಲಸ ಬಹಳ ತೃಪ್ತಿ ಕೊಡುತ್ತಂತ ಅನ್ಕೊಂಡು ಸ್ವಲ್ಪನೂ ದುಡ್ಡು ತೆಗೆದುಕೊಳ್ಳದಲ್ಲನೆ, ಏನನ್ನೂ ಅಪೇಕ್ಷೆ ಪಡೆದಲ್ಲನೆ, ಬೇರೆಯವರಿಗೆ ಕೊಟ್ಟು ಸಂತೋಷ ಆನಂದವನ್ನ ಪಡ್ಕೊಳ್ಳದಿದೆ. ಇದರಂತೆ ನಾವು ಸಾಕಿರುವ ಪ್ರಾಣಿಗಳು ಅವು ಬೆಳೆದು ನಮಗೆ ಉಪಕಾರ ಮಾಡಿದಾಗ ಎಷ್ಟು ಸಂತೋಷ ಆಗ್ತದಲ್ವಾ. ನಮ್ಮ ಕಾರ್ಮಿಕರು ನಮಗಿಂತಲೂ ಹೆಚ್ಚು ಶ್ರಮ ಪಟ್ಟು ನಮ್ಮ ಒಳಿತಿಗೆ ಕೈ ಜೋಡಿಸುವುದು ಸ್ಮರಣೀಯವಾದದೆ. ಎಷ್ಟೋ ಕಡೆ ಮನೆಯ ಮಕ್ಕಳಿಗಿಂತ ಕಾರ್ಮಿಕರು ತುಂಬಾ ಚೆನ್ನಾಗಿ ಕೃಷಿಯಲ್ಲಿ ಭಾಗಿಯಾಗಿ ಸಹಕರಿಸಿರೋದನ್ನ ಎಷ್ಟೋ ಜನ ಭೂಮಿ ಮಾಲೀಕರು ಮರೆಯೋದಿಲ್ಲ. ಬಹಳ ವರ್ಷಗಳಿಂದ ಇದ್ದ ಕಾರ್ಮಿಕರು ದೂರ ಆದಾಗ ನೋವಾಗ್ತದೆ, ಅಥವಾ ಅವರು ಅಂತ್ಯ ಆದಾಗ ಆ ನೋವಿನ ಪರಿಸ್ಥಿತಿನೇ ಬೇರೆ. ಇದೇ ರೀತಿ ನಮ್ಮ ಜೊತೆಗಿದ್ದ ಪ್ರಾಣಿ ಪಕ್ಷಿಗಳು ಅಥವಾ ಇತರೆ ಜೀವಿಗಳು ದೂರ ಆದಾಗ ಕಸಿವಿಸಿ ಆಗ್ತದೆ, ಆ ಸಂದರ್ಭವನ್ನು ಮರೆಯೋದು ಕಷ್ಟ ಆಗ್ತದೆ. ಹಾಗೆ ನಮ್ಮ ಕಸಬಿನಿಂದ ದೂರ ಆಗ್ಬಿಟ್ರಂತೂ ಮತ್ತಷ್ಟು ನೋವಿನ ಸಂಗತಿಯನ್ನ ನಾವು ಅನುಭವಿಸಬೇಕಾಗ್ತದೆ. ಕೆಲವೊಬ್ರು ಕೆಲವೊಂದು ಕಾರಣಗಳಿಂದ ಹಳ್ಳಿ ಬಿಟ್ಟು ಕೃಷಿ ಬಿಟ್ಟು ಎಲ್ಲಿಗೋ ಹೋಗ್ಬಿಡ್ತಾರೆ, ಆದರೆ ಆ ಕಷ್ಟದ ನೆನಪುಗಳು ಅಥವಾ ಅನುಭವಿಸಿದ ಸಂದರ್ಭಗಳನ್ನ ಅವರು ಜೀವನವಿಡಿ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಇತರರಿಗೆ ಹೇಳ್ತಾ ಇರ್ತಾರೆ. ಕೃಷಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ 16 ರೀತಿಯ ಅನುಭವಗಳು, ಸ್ಮರಣೀಯವಾದ ಘಟನೆಗಳು ಘಟಿಸ್ತಾ ಇರ್ತವೆ. ಅವುಗಳನ್ನ ಅಷ್ಟು ಸುಲಭವಾಗಿ ಮರಿಲಿಕ್ಕಾಗೋದಿಲ್ಲ. ನಲುವಿನ ಸಂಗತಿಗಳಲ್ಲದಲ್ಲೇ ನೋವಿನ ವಿಚಾರಗಳು ಹಾದು ಹೋಗ್ತವೆ, ಆದರೆ ನೋವನ್ನ ಎಷ್ಟೋ ಜನ ರೈತರು ಇಟ್ಕೊಳ್ಳೋದಿಲ್ಲ. ನಲುವನ್ನೇ ಇಟ್ಕೊಂಡು ಮತ್ತಷ್ಟು ನಲುವಿಗಾಗಿ ಕಾಯಕ ಮಾಡಲಿಕ್ಕೆ ಕಾರ್ಯಪ್ರವೃತ್ತರಾಗ್ತಾರೆ. ನಮ್ಮ ಈ ಕೃಷಿ ಇಂಥದ್ದೇ. ಕೃಷಿಯು ಸದಾ ಹಸಿರಿನ ಕ್ಷೇತ್ರ, ಸದಾ ಕೆಲಸ ಕೇಳುವ ಕ್ಷೇತ್ರ. ಎಷ್ಟು ಜನಗಳಿದ್ರೂ ಸಾಕಾಗೋದಿಲ್ಲ, ಎಷ್ಟು ಕೆಲಸಗಳನ್ನು ಮಾಡಿದ್ರೂ ಮುಗಿಯೋದಿಲ್ಲ. ಅದಕ್ಕೆ ಕೃಷಿಯನ್ನ ಆರಂಭ ಅಂತ ಹೇಳೋದು. ಇವತ್ತಿಗೂ ಅಪಾರ ಜನ ಕೃಷಿಯಲ್ಲಿ ತುಂಬಾ ಚೆನ್ನಾಗಿ ತಮ್ಮನ್ನ ತೊಡಸ್ಕೊಂಡು ನೆಮ್ಮದಿಯನ್ನು ಕಂಡಿದ್ದಾರೆ, ಅಭಿವೃದ್ಧಿಯೂ ಆಗಿದ್ದಾರೆ, ಮನೆತನಗಳನ್ನು ಬೆಳೆಸಿದ್ದಾರೆ. ಹೀನಾಯ ಸ್ಥಿತಿಯಲ್ಲಿದ್ದ ಮನೆತನ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ ಕೃಷಿಯಿಂದ. ಕೃಷಿಯಲ್ಲಿ ಎಷ್ಟು ಚೆನ್ನಾಗಿ ನೀವು ಕೆಲಸ ಮಾಡ್ತೀರಿ, ಭಾಗಿಯಾಗ್ತೀರೋ ಅಷ್ಟೊಂದು ಒಳ್ಳೇದಾಗ್ತದೆ. ನೀವು ನಿಮ್ಮ ಮಕ್ಕಳು ಕೃಷಿಯಲ್ಲಿ ಸರಿಯಾಗಿ ತೊಡಸ್ಕೊಳ್ಳಿಲ್ಲ, ಅತಿಯಾಗಿ ಅವಲಂಬನೆ ಆದ್ರೆ ಅಂದ್ರೆ ಎಷ್ಟು ದುಡ್ಡಿದ್ರೂ ಸಾಕಾಗೋದಿಲ್ಲ. ಕೃಷಿ ಉತ್ಪನ್ನಗಳ ಬೆಲೆ ಇಳಿತು ಅಂತಂದ್ರೆ ಮತ್ತಷ್ಟು ಸಮಸ್ಯೆ, ಒತ್ತಡಗಳು. ರೈತ ಬಾಂಧವರೇ, ನಾವೇ ಗರಿಷ್ಠವಾಗಿ ಕೃಷಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಆಗ ಆಗುವ ಅನುಭವಗಳ ಬೇರೆ, ಉಳಿಯುವ ಹಣವು ಅತ್ಯಧಿಕ. ಕೆಲಸನೂ ತುಂಬಾ ಚೆನ್ನಾಗಾಗತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಯಾವ ಕೆಲಸಗಳನ್ನ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಕಲಿತರೆ ಅದು ನಿಮ್ಮ ಕೃಷಿ ಕಸಬಿಗೆ ಒಳ್ಳೆಯ ಮೆರುಗು. ಆಳು ಕಾಳುಗಳನ್ನ ದೂರ ಇಟ್ಕೊಂಡು ಇವತ್ತಿನ ದಿನಗಳಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟವೇ. ಆ ರೀತಿಯ ಕುಟುಂಬಗಳು ಬಹಳ ಕಡಿಮೆನೆ. ಇವತ್ತು ಕಾರ್ಮಿಕರಲ್ಲದಲ್ಲೇ ಯಂತ್ರಗಳನ್ನು ಇಟ್ಕೊಂಡು ಬೇಸಾಯ ಮಾಡುವ ಈ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಒತ್ತಡ ಇಲ್ಲದಲ್ಲೇ ಜೀವನ ಕ್ರಮಗಳನ್ನು ರೂಪಿಸಿಕೊಂಡು ಇದ್ದುದರಲ್ಲೇ ಸಂತೋಷವನ್ನು ಅನುಭವಿಸಿಕೊಂಡು ಬೆಳವಣಿಗೆ ಆಗುವ ದಾರಿಗಳನ್ನು ಹುಡುಕೊಂಡು ಸಾಕ್ತಾ ಇದ್ರೆ ತುಂಬಾ ಒಳ್ಳೆಯದು. ಈಗ ನಿಮಗಾಗಿ ಪಡುವಾರಹಳ್ಳಿ ಪಾಂಡವರು ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೀವಿ. ದೊಡ್ಡರಂಗೇಗೌಡ ಅವರ ರಚನೆಯ ಈ ಗೀತೆಗೆ ವಿಜಯಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಜನ್ಮ ನೀಡಿದ ಭೂತಾಯಿಯ ನಾಹೇಗೆ ತಾನೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾಹೇಗೆ ತಾನೆ ಮರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾಹೇಗೆ ತಾನೆ ತೊರೆಯಲಿ. ಚೆನ್ನೆಯ ಹಸಿರು ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾಹೇಗೆ ತಾನೆ ತೊರೆಯಲಿ. ಕನಸೆಲ್ದು ತಿಳಿದು ಬಾನತ್ತ ಭುವಿಯತ್ತ ಹೆಚ್ಚಾಗಿ ನೋಡುವ ಪಂಜರದ ಹಕ್ಕಿಗಳ ಹೇಗೆ ಮರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ. ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೆ ಮರೆಯಲಿ. ನಾ ಹೇಗೆ ತಾನೆ ಮರೆಯಲಿ. ನಾ ಹೇಗೆ ತಾನೆ ಮರೆಯಲಿ. ಶ್ರೋತೃಗಳೇ, ನಮ್ಮ ಈ ನಾಡಿನಲ್ಲಿ ಎಷ್ಟೊಂದು ವೈವಿಧ್ಯಮಯವಾದ ಮಣ್ಣುಗಳಿದವಲ್ವ. ಕಪ್ಪು, ಕೆಂಪು, ಮರಳು ಮಿಶ್ರಿತ, ಬಿಳಿದಾಗಿ ಕಾಣುವ ಮಣ್ಣುಗಳು, ಮರಳು ಹೆಚ್ಚಿರುವ ಮಣ್ಣು, ಜಿಗುಟು ಹೆಚ್ಚಿರುವ ಮಣ್ಣು, ಕಲ್ಲು ಹೆಚ್ಚಿರುವ ಮಣ್ಣು, ಸಮತಟ್ಟಾದ ಇಳಿಜಾರಾದ ಜೌಗು ಪ್ರದೇಶದ ಮಣ್ಣುಗಳು ಅಲ್ಲಲ್ಲಿ ಕಾಣಸಿಗ್ತವೆ. ನೀರು ಹೆಚ್ಚಾದ್ರೆ ಮಣ್ಣು

ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಬಂದವರೇ. ಸಿರಿಧಾನ್ಯಗಳ ರಾಜ ರಾಗಿ. ರಾಗಿಯಲ್ಲಿ ಅಕ್ಕಿಗಿಂತ ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾವೆ. ದುಡಿಯುವ ಜನಕ್ಕೆ ರಾಗಿ ಶ್ರೇಷ್ಠವಾದ ಆಹಾರ. ಅನೇಕ ಕಾಯಿಲೆಗಳನ್ನು ದೂರ ಇಡಲಿಕ್ಕೂ ನೆರವಾಗ್ತದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ಮುಂಬರುವ ದಿನಗಳಲ್ಲಿ ತಮಗೆ ತಿಳಿಸಲಾಗುತ್ತೆ. ಈಗ ನಿಮಗಾಗಿ ಒಂದು ಹಾಡು. ಪುರಂದರದಾಸರು ರಚಿಸಿರುವ ಅಂತರಾಳದ ಚಿತ್ರದ ಹಾಡನ್ನ ಈಗ ಪ್ರಸಾರ ಮಾಡುತ್ತಿದ್ದೀವಿ. ಮೀರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಸಂಗೀತ ಎಲ್ ವೈದ್ಯನಾಥನ್. ರಾಗಿ ತಂದೀರ್ಯಾ ಭಿಕ್ಷಕರಾಗಿ ತಂದೀರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ದೇವರಾಗಿ ತಂದೀರ ಶಿಕ್ಷಕರಾಗಿ ತಂದೀರ ರಾಗಿ ತಂದೀರ ಶಿಕ್ಷಕರಾಗಿ ತಂದೀರ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾದ್ಯಗಳ ಬಿಟ್ಟವರಾಗಿ ಅನುದಿನ ಬದನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ ಬಿಟ್ಟವರಾಗಿ ಮಾತಾ ಪಿತರನ್ನು ಸೇವಿ ಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಪ್ರೀತಿಯ ಬಾಳನ್ನು ಮಾಡುವರಾಗಿ ಪ್ರೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ ನೇಮನಿಷ್ಠಗಳ ಮಾಡುವರಾಗಿ ಕಾಮಕ್ರೋಧವ ಅಳಿದವರಾಗಿ ನೇಮನಿಷ್ಠಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕರಾಗಿ ತಂದೀರ ರೈತ ಇರದ ನಾಡೇ ಇಲ್ಲ ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರಿ, ಈಗ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,000 ರೂಪಾಯಿ, ಅರಬಿಕಾ ಚೆರಿ 8,850 ರೂಪಾಯಿಯಿಂದ 9,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,450 ರೂಪಾಯಿಯಿಂದ 9,800 ರೂಪಾಯಿ, ರೋಬಸ್ಟಾ ಚೆರಿ 4,500 ರೂಪಾಯಿಯಿಂದ 4,700 ರೂಪಾಯಿ. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 51,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 38,000 ರೂಪಾಯಿಯಿಂದ 47,000 ರೂಪಾಯಿ. ಏಲಕ್ಕಿ ಧಾರಣೆ 1 ಕೆಜಿಗೆ 450 ರಿಂದ 650 ರೂಪಾಯಿ. ಕಾಳುಮೆಣಸು 1 ಕೆಜಿಗೆ 475 ರಿಂದ 495 ರೂಪಾಯಿ. ಶುಂಠಿ ಧಾರಣೆ ಕ್ವಿಂಟಾಲ್ಗೆ 3,300 ರೂಪಾಯಿಯಿಂದ 3,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಪ್ರಯುಕ್ತ ಜಿಲ್ಲಾಡಳಿತ, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ವೋದಯ ಸಮಿತಿ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡುಕೂಟಲ್ಲಿ ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಜಾಗೃತಿ ಅಭಿಯಾನ ನಡೆದು ಶಾಲೆ ನಮ್ಮಕ್ಕ ರಾಷ್ಟ್ರಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಹರ್ಗರ್ ತಿರಂಗ ಅಭಿಯಾನದ ಮಹತ್ವ ತಿಳಿಸಿದರು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ನಗರಸಭೆನ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಪೌರಾಯುಕ್ತರಾದ ವಿಜಯ ಸೇರಿದಂಗೆ ಮುಖ್ಯಪಟ್ಟವು ಅಭಿಯಾನದಲ್ಲಿ ಭಾಗವಹಿಸಿದ್ದು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವರು, ಸ್ವಾತಂತ್ರ್ಯಕ್ಕಾಗಿ ಹಲವು ಜನ ಹೋರಾಟ ಮಾಡಿದಳು. ಸ್ವಾತಂತ್ರ್ಯ ಪಡ್ಕೊಂಡು 75 ವರ್ಷ ಪೂರ್ತಿಯಾಗ್ತಿರುವುದರಿಂದ ಸರ್ಕಾರದ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗ ತಾವು ಹಾಡುವ ರಾಷ್ಟ್ರಭಕ್ತಿ ರಾಷ್ಟ್ರಪ್ರೇಮದ ಗೀತೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂಗೆ ಹಾಕು, ಇದರಿಂದ ಎಲ್ಲಕ್ಕೂ ಪ್ರೇರಣೆ ಸಿಕ್ಕಿದೆ ಅಂತ ಹೇಳಿದರು. ಭಾರತ ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶ ಇಬ್ಬಾಗ ಆದ ಘೋರ ದುರಂತಗಳನ್ನ ಬಿಂಬಿಸುವ ಛಾಯಾಚಿತ್ರ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶವು ಚಾಲನೆ ಕೊಟ್ಟು ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಟ್ಟಿನಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಡಿಕೇರಿಪೇಟೆನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಏರ್ಪಾಟು ಮಾಡಿರುವ ಛಾಯಾಚಿತ್ರ ಪ್ರದರ್ಶನ ಆಗಸ್ಟ್ 15ಕ್ಕೆ ಮುಟ್ಟ ವೀಕ್ಷಣೆ ಮಾಡಿಕೆ ಅವಕಾಶ ಇದ್ದದೆ. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಮಡಿಕೇರಿ ಘಟಕದ ವ್ಯವಸ್ಥಾಪಕರಾದ ಗೀತಾ, ವಾರ್ತಾಧಿಕಾರಿ ಚಿನ್ನಸ್ವಾಮಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅವರು ಇದೇ 15ಕ್ಕೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಸಚಿವರು ಅಂದು ಬೆಳಿಗ್ಗೆ 9 ಗಂಟೆಗೆ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿರುವ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಮತ್ತು ಜಿಲ್ಲೆಯಲ್ಲಿ ಮಳೆಯಿಂದ ಹಾಳಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಯು ತಿಳಿಸಿದರು. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಟ್ಟಿನಲ್ಲಿ ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ಕೊಡೋಕೆ ಆಗಸ್ಟ್ 15ರ ಸೋಮವಾರ ಪುಕ್ಸಟ್ಟೆ ಪ್ರವೇಶ ಕಲ್ಪಿಸಲಾಯಿತು. ಎಲ್ಲ ಸೋಮವಾರ ದೇಶದಲ್ಲಿ ಮ್ಯೂಸಿಯಂಗಳಿಗೆ ರಜೆ ಇದ್ದರೂ ಅಮೃತ ಮಹೋತ್ಸವದ ನಿಟ್ಟಿನಲ್ಲಿ ಅಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಮುಟ್ಟ ಮ್ಯೂಸಿಯಂ ತೆರೆದಿದ್ದದೆ. ಜಿಲ್ಲಾಧಿಕಾರಿಯವರ ಸೂಚನೆಯಂತೆ 15ರ ರಜೆನ 16ರ ಮಂಗಳವಾರ ನೀಡಲಾಗ್ತಿದ್ದು ಮಂಗಳವಾರ ಮ್ಯೂಸಿಯಂ ಮುಚ್ಚಿದ್ದದೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ರಾಜ್ಯದಲ್ಲಿ ಕೋವಿಡ್ 19 ಲಸಿಕಾಕರಣದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ವಯಸ್ಸಿನವರಿಗೆ ಕೋವಿಡ್ 19 ಲಸಿಕೆನ ಸುರುಣ ಮತ್ತು 2ನೇ ವರಸಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆನ ಪಡ್ಕೊಂಡಿದ್ದರೇನು? ಮುಂಜಾಗ್ರತಾ ಲಸಿಕೆಯಲ್ಲಿ ಕಾರ್ಬೋವ್ಯಾಕ್ಸ್ ಲಸಿಕೆನ ಹಾಕ್ಸಿ ಕಣಕ್. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇರದಲ್ಲೇತ ಮಾರ್ಗಸೂಚಿಯಲ್ಲಿ ತಿಳಿಸಲಾಯಿತು. ಆದ್ದರಿಂದ 2ನೇ ಲಸಿಕೆ ತಕ್ಕೊಂಡು 6 ತಿಂಗಳ ಪೂರ್ತಿಯಾದ ಎಲ್ಲಾ ಫಲಾನುಭವಿಗ ಮುಂಜಾಗ್ರತಾ ಕೋವಿಡ್ ಲಸಿಕೆನ ಹಾಕ್ಸಿ ಕಣಕೂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಪ್ರಕಟಣೆ ತಿಳಿಸಿತು. ಸಂಗೀತ ಕ್ಷೇತ್ರದ ದಿಗ್ಗಜ ಹಂಗೆ ಖ್ಯಾತ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಅವರ ನಿಧನದಿಂದಾಗಿ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಟುತ್ತಾ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಅವರು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ನಡೆದ ಶ್ರದ್ದಾಂಜಲಿ ಸಭೆಯಲ್ಲಿ ಮಾತನಾಡಿದ ಇವು 2014ರಲ್ಲಿ ಮಡಿಕೇರಿಯಲ್ಲಿ ನಡೆದ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವು ಕಾರ್ಯಕ್ರಮ ಕೊಟ್ಟದರನ್ನ ನೆನೆಸಿಕೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವು ಮಾತಾಡಿ ಸಂತ ಶಿಶುನಾಳು ಶರೀಫರ ತತ್ವ ಪದಗಳನ್ನು ಜನಕ್ಕೆ ತಲುಪಿಸಿದೆ ಸುಬ್ಬಣ್ಣನವೂತ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರೇವತಿ ರಮೇಶ್, ಕೋಶಾಧಿಕಾರಿ ಎಂಬಿ ಜೋಯಪ್ಪ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಭಾಷೆ ಮತ್ತು ಸಂಸ್ಕೃತಿ ಅವಿನಾಭಾವ ಸಂಬಂಧ ಹೊಂದಿದ್ದು ಯಾವುದೇ ಭಾಷೆನ ಸಾಹಿತ್ಯದ ಅನುವಾದ ತಿಳಿದು ಎರಡು ಭಾಷೆಗಳ ಸಂಸ್ಕೃತಿಗಳ ವಿನಿಮಯನೇ ಆಗಿದ್ದದೆ ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಕೇಶವ ಕಾಮತವು ಅಭಿಪ್ರಾಯಪಟ್ಟಳು. ಇವು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕೂಡುಕೂಟಲಿ ಮಡಿಕೇರಿನ ಪತ್ರಿಕಾ ಭವನದಲ್ಲಿ ನಡೆದ ಮಂಡಿರ ಜಯ ಅಪ್ಪಣ್ಣವರ ಕೊಡವ ಜಯ ಭಾರತ ಮಹಾಕಾವ್ಯದ ಕನ್ನಡ ಅನುವಾದ ಕೃತಿನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಇವು ಮಾತಾಡಿದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ.

ಚನ್ನಂಗಿ ಬಸವನಹಳ್ಳಿ ಗ್ರಾಮದ ದೇವಜನ ದಿವಂಗತ ಕಾಳಪ್ಪನವರ ಪತ್ನಿ ಶ್ರೀಮತಿ ಗಂಗಮ್ಮ ಅವರು 93ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ದೇವಜನ ಗಂಗಮ್ಮ ಅವರ ತವರು ಮನೆ ಗೂಡಂಜಿರ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಮೃತರ ಸ್ವಗೃಹ ಚನ್ನಂಗಿ ಬಸವನಹಳ್ಳಿಯಲ್ಲಿ ನಡೆಯಲಿದೆ. ಕೋಕೇರಿ ಗ್ರಾಮ ಪುಳಿಮಕ್ಕಿ ಚರುವಾಳಂಡ ಪೂಣಚ್ಚ ಪೂಕುನ್ಯಂಗ 68ನೇ ಬೈತಲು ಇಂದು 24 ಗಂಟೆಗೆ ಮರಣಪಟ್ಟಿತು. ಚೆರುವಾಳಂಡ ಪೂಣಚ್ಚ ಪೂಕುನ್ಯಂಗಡ ಆಖರಿ ಕಾರ್ಯ ನಾಳೆ ಮಜ್ಜಂತ್ರ ಮೇಲೆ ಕೋಕೇರಿ ಗ್ರಾಮ ಹತ್ರ ಐನ್ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು.